ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಕ್ಷಣ ರಾಗಮೇ ಯೋಗಮನಿ ನಾದೋಪಾಸನ ಚೇಸಿನ ವಾಡನು ನೀ ವಾಡನು ನೇನೈತೆ ನಾದೋಪಾಸನ ಚೇಸಿನ ವಾಡನು ನೀ ವಾಡನು ನೇನೈತೆ ಸಿಕ್ಕರಿಂದ ಜಿತ ಹಿಮಗಿರಿಂದ ಸಿತ ಕಂದರ ನೀಲಕಂದರ ಧರಿಂತರಾ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಮೆರಿಸೇ ಮೆರುಪುಲು ಮುರಿಸೇ ಪೆದವುಲ ಚಿರು ಚಿರು ನವ್ವುಲು ಕಾಬೋಲು ಉರಿಮೇ ಉರುಮುಲು ಸರಿ ಸರಿ ನಟನಲ ಸಿರಿ ಸಿರಿ ಮೂವಲು ಕಾಬೋಲು ಮೆರಿಸೇ ಮೆರುಪುಲು ಮುರಿಸೇ ಪೆದವುಲ ಚಿರು ಚಿರು ನವ್ವುಲು ಕಾಬೋಳು ಉರಿಮೇ ಉರುಮುಲು ಸರಿ ಸರಿ ನಟನಲ ಸಿರಿ ಸಿರಿ ಮೂವಲು ಕಾಬೋಳು ಪರವಶಾನ ಸಿರಸು ಗಂಗಾ ಹರಕು ಜಾರೆನ ಶಿವಗಂಗಾ ಶಾನ ಶಿರಸು ಗಂಗಾ ಹರತು ಜಾರೆ ನಾ ಶಿವಗಂಗ ನಾಗಾನದ ಹರಿನು ಮುನುಗಂಗ ಆನಂದ ವೃಷ್ಟಿನೆ ಕಡವಂಗ ಶಂಕರ ನಾದ ಶರೀರ ಪರ ವೇದ ವಿಹಾರ ಈಶ್ವರ ಶಂಕರ ಶಂಕರ ಶಂಕರ